ಇಂಥ ಹಾಲಿನಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಇದನ್ನ ಕೇವಲ ಪ್ರಯೋಗಾಲಯದಲ್ಲಿ ಮಾತ್ರ ಕಂಡುಹಿಡಿಬಹುದು. ಇಂಥ ಸಂದರ್ಭಗಳಲ್ಲಿ ರೋಗಯುಕ್ತ ಹಸುಗಳಿಂದ ಸೂಕ್ಷ್ಮಾಣು ಜೀವಿಗಳು ಬೇರೆ ಹಸುಗಳಿಗೂ ಕೂಡ ಹರಡುತ್ತೆ. ಅಂದ್ರೆ ಈಗ ಒಂದು ರೋಗ ಇರುತ್ತೆ, ರೋಗ ಬಂದಿರೋಂತ ಹಸು ಇತ್ತು ಅಂದ್ರೆ ಇನ್ನೊಂದು ಆರೋಗ್ಯವಂತ ಹಸುವಿಗೆ ಬರೋದು ಅದು ಗೊತ್ತಾಗೋದಿಲ್ಲ. ಈ ಸುಪ್ತಾವಸ್ಥೆಯಲ್ಲೇ ಅಂದ್ರೆ ಇದಕ್ಕೆ ರೋಗ ಇದೆ ಅನ್ನೋದೇ ಗೊತ್ತಿರೋದಿಲ್ಲ. ಮತ್ತೆ ಇದನ್ ಮುಟ್ಟಿ ಆ ಹಸುನು ಮುಟ್ಟೋದ್ರಿಂದ ಅದು ಬರುತ್ತೆ. ಮತ್ತೆ ಹಾಲ್ನಲ್ಲೂ ಕೂಡ ಆ ರೋಗಾಣುಗಳು ಸೇರಿರೋದು ಗೊತ್ತಾಗೋದಿಲ್ಲ. ಅದಕ್ಕಾಗಿ ಹಾಲ್ನ ಚೆನ್ನಾಗಿ ಕಾಯಿಸಿ ಕುಡಿಬೇಕು ಹೇಳ್ತಾರೆ. ಈ ರೀತಿ ರೋಗದಿಂದನೇ ಹೈನುಗಾರರಿಗೆ ತುಂಬಾ ಆರ್ಥಿಕ ನಷ್ಟ ಆಗತ್ತೆ. ಇನ್ನೂ ಹೇಳಬೇಕಂದ್ರೆ ಈ ತೀವ್ರ ಸ್ವರೂಪದ ಕೆಚ್ಚಲುಬಾವುಗಿಂತ 3 ಪಟ್ಟು ಹೆಚ್ಚು ಆರ್ಥಿಕ ನಷ್ಟ ಆಗೋದು ಈ ಸುಪ್ತ ಸ್ವರೂಪದ ಕೆಚ್ಚಲು ಬಾವಿಂದನೆ. ಯಾಕಂದ್ರೆ ಅದು ಕಣ್ಣಿಗೆ ಕಾಣಿಸಿರೋದಿಲ್ಲ, ಇವರು ಚಿಕಿತ್ಸೆ ಕೊಡಿಸೋದಕ್ಕೂ ಗೊತ್ತಾಗೋದಿಲ್ಲ. ಗೊತ್ತಾಗೋಷ್ಟರಲ್ಲಿ ಅದು ಮಿತಿ ಮೀರಿ ಹೋಗಿರುತ್ತೆ. ಹೌದು. ಈ ಕೆಚ್ಚಲು ಬೇನೆ ಬಂದಾಗ ಅದರ ತಪಾಸಣೆ ಹೇಗೆ ಮಾಡೋದು? ಈ ಕೆಚ್ಚಲಿನ ಗಾತ್ರ ಮತ್ತೆ ಅದರ ಆಕಾರ ಮತ್ತೆ ಬಣ್ಣಗಳಲ್ಲಿ ಬದಲಾವಣೆಗಳಾಗತ್ತೆ. ಅಷ್ಟೇ ಅಲ್ಲದೆ ಹಾಲಿನ ಬಣ್ಣ, ವಾಸನೆ ಮತ್ತೆ ಸಾಂದ್ರತೆಗಳಲ್ಲೂ ಕೂಡ ಬದಲಾವಣೆಗಳನ್ನ ನಾವು ನೋಡ್ಬೋದು. ಈ ನೀವು ಎಷ್ಟೇ ಜಾಗರೂಕತೆಯಿಂದ ಹಾಲನ್ನ ಕರೆದು ಕಾಯೋದಕ್ಕಿಟ್ರು ಕೂಡ ಹಾಲು ಒಡಿತಾ ಹೋಗುತ್ತೆ. ಈ ಎರಡು ಮೇಲ್ನೋಟಕ್ಕೆ ಕಾಣೋ ಅಂತ ಈ ಲಕ್ಷಣಗಳು ತಪಾಸಣೆ ಈ ರೀತಿ ಕೂಡ ಒಂದು ಮಾಡ್ಬೋದು. ಇಷ್ಟೇ ಅಲ್ಲದೆ ಈ ಕೆಚ್ಚಲು ಬಾವು ರಾಸಿನಲ್ಲಿ ಇದೆಯೋ ಇಲ್ವೋ ಅಂತ ಕಂಡುಹಿಡಿಯೋದಕ್ಕೆ ಹಲವಾರು ಪರೀಕ್ಷೆಗಳು ಮತ್ತೆ ವಿಧಾನಗಳನ್ನ ವಿಜ್ಞಾನಿಗಳು ಮತ್ತೆ ಸಂಶೋಧಕರು ಕಂಡುಹಿಡಿದಿದ್ದಾರೆ. ಅದರಲ್ಲಿ ಕ್ಯಾಲಿಫೋರ್ನಿಯಾ ಕೆಚ್ಚಲು ಬಾವು ಪರೀಕ್ಷೆಯನ್ನ ಹಲವಾರು ದೇಶದಲ್ಲಿ ಈ ಕೆಚ್ಚಲು ಬಾವುನ ಕಂಡುಹಿಡಿಯೋದಕ್ಕೆ ಬಳಸ್ತಾ ಇದ್ದಾರೆ. ಈ ಪರೀಕ್ಷೆ ಹಸುವಿನ ಪಕ್ಕದಲ್ಲೇನೆ ಸುಲಭವಾಗಿ ಮತ್ತೆ ಬೇಗ ಮಾಡಿ ಪತ್ತೆ ಹಚ್ಚಬಹುದು. ಈ ಕ್ಯಾಲಿಫೋರ್ನಿಯಾ ಕೆಚ್ಚಲು ಬಾವು ಪರೀಕ್ಷೆಗೆ ಬೇಕಾಗುವಂತಹ ಸಾಮಗ್ರಿಗಳು ಅಂದರೆ ಇದನ್ನು ನೀವು ಯಾರು ಡೈರಿ ಫಾರ್ಮ್ ಇರ್ಬೋದು ಅಥವಾ ಈ ಹಸುಗಳನ್ನ ಸಾಕೊಂಡಿರೋರೆಲ್ಲರೂ ಕೂಡ ಒಂದು ಕಿಟ್ಟನ್ನು ಮನೆಯಲ್ಲಿ ಇಟ್ಕೊಳ್ಬಹುದು. ಇದರಿಂದ ನಿಮಗೆ ಭಾಳ ಈ ರೋಗನ ಪತ್ತೆ ಹಚ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈ ಪರೀಕ್ಷೆಗೆ ಬೇಕಾಗುವಂಥ ಸಾಮಗ್ರಿಗಳೇನಂದರೆ ವೃತ್ತಾಕಾರದ 4 ಭಾಗವುಳ್ಳ ಪ್ಲಾಸ್ಟಿಕ್ ಪೆಡಲ್ ಮತ್ತು ಅದು CMT ದ್ರಾವಣ, ಅದರ ಜೊತೆಗೇನೆ ಒಂದು ದ್ರಾವಣವನ್ನು ಕೊಟ್ಟಿರ್ತಾರೆ. ಇನ್ನು ಇದು ವಿಧಾನ ಹೇಳೋದಾದರೆ ಪ್ಲಾಸ್ಟಿಕ್ ಪೆಡಲ್ನ 4 ಭಾಗಗಳಿಗೆ ಬೇರೆ ಬೇರೆ ಮೊಲೆಗಳಿಂದ ನೇರವಾಗಿ 1-2 ml ಹಾಲನ್ನು ಕರ್ಕೊಳ್ಬೇಕು. ನಂತರ 4 ಭಾಗಗಳಿಗೆ ತಲಾ 2 ml ಹಂಗೆ ಕೊಟ್ಟಿರುವಂಥ CMT ದ್ರಾವಣವನ್ನು ಬೆರೆಸಿ ಆ ಪೆಡಲ್ನ 1-2 ನಿಮಿಷ ವೃತ್ತಾಕಾರವಾಗಿ ತಿರುಗಿಸ್ತಾ ಹೋಗಬೇಕು. ತಿರುಗಿಸ್ತಾ ಹೋದ್ಮೇಲೆ ಇದ್ರ ಫಲಿತಾಂಶನ ನಾವು 3 ರೀತಿ ನಾವು ನೋಡ್ತೇವೆ. ಮೊದಲನೇದಾಗಿ ಹಾಲು ಮತ್ತೆ ದ್ರಾವಕಗಳನ್ನ ಒಂದನ್ನೊಂದನ್ನ ಬೆರೆಸಿದಾಗ ಅದು ದ್ರವ ರೂಪದಲ್ಲೇ ಉಳ್ಕೊಳ್ತು ಅಂದ್ರೆ ಹಾಲು ಉತ್ತಮ ಗುಣಮಟ್ಟದಿದೆ ಅಂತ ಹೇಳ್ಬೋದು. ಅಂದ್ರೆ ಇದರಲ್ಲಿ ಕೆಚ್ಚಲು ಬಾವಿನ ಲಕ್ಷಣಗಳು ಇಲ್ಲ ಅಂತಾನೆ ಅಭಿಪ್ರಾಯ ಪಡಬಹುದು. ಇನ್ನು 2ನೇ ಫಲಿತಾಂಶದಲ್ಲಿ ಏನ್ ಹೇಳುತ್ತೆ, ಹಾಲು ಮತ್ತೆ ದ್ರಾವಕಗಳು ಬೆರೆತಾಗ ಸ್ವಲ್ಪ ಮಟ್ಟಿಗೆ ಮಂದವಾದಂತ ದ್ರಾವಣ ಉತ್ಪತ್ತಿಯಾಯಿತು ಅಂದ್ರೆ ಆ ಹಾಲಿನಲ್ಲಿ ಸುಪ್ತ ಕೆಚ್ಚಲು ಬಾವು ಇದೆ ಅಂತ ಅಭಿಪ್ರಾಯ ಪಡಬಹುದು. ಇನ್ನು 3ನೇ ರೀತಿಯಲ್ಲಿ 3ನೇ ಫಲಿತಾಂಶದಲ್ಲಿ ಹೇಳೋದಾದ್ರೆ ಹಾಲು ಮತ್ತೆ ದ್ರಾವಕಗಳು ಬೆರೆತಾಗ ಗಣನೀಯ ಪ್ರಮಾಣದಲ್ಲಿ ಅಂದ್ರೆ ಮಂದವಾಗಿರುತ್ತೆ ಅದು ದ್ರಾವಣ, ಜೆಲ್ ರೀತಿ ಉತ್ಪತ್ತಿಯಾಗಿರುತ್ತೆ. ಅದರಲ್ಲಿ ನಿಶ್ಚಿತವಾಗಿ ಕೂಡ ಕೆಚ್ಚಲು ಬಾವು ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಈಗ ಕೆಚ್ಚಲು ಬೇನೆ ಕಂಡ ತಕ್ಷಣ ಏನು ಮಾಡಬೇಕು ಅಂತ, ಯಾಕಂದರೆ ಕೆಲವು ರೈತರು ಬ್ಲೇಡ್ ತೊಗೊಂಡು ಅದನ್ನು ಕುಯ್ಯೋದು ಎಲ್ಲ ಮಾಡ್ತಾರೆ ಅಂತ ಕೇಳಿದ್ದೀನಿ. ಅದು ಯಾಕಂದರೆ ಗಾಜು ಥರ ಆಗಿರುತ್ತೆ, ಕುಯ್ದು ಅದರಿಂದ ಪಸ್ ತೆಗೆಯೋದು ಎಲ್ಲ ಮಾಡ್ತಾರೆ ಅಂತ ಕೇಳಿದ್ದೀನಿ. ಅದಕ್ಕೆ ಅದು ಕಂಡ ತಕ್ಷಣ ಅವ್ರು ಏನು ಮಾಡಬೇಕು? ಅದು ಹಾಗೆಲ್ಲ ಮಾಡೋಕ್ಕೆ ಹೋಗಬಾರ್ದು, ಬ್ಲೇಡಲ್ಲೆಲ್ಲ ಹಿಡಿಬಾರ್ದು ಅದು ಕೆಚ್ಚಲು ಹತ್ರ. ಕೆಚ್ಚಲು ಬೇನೆ ಕಾಣಿಸ್ಕೊಂಡ ತಕ್ಷಣ ಅದು ಬೇನೆ ಉಂಟಾಗಿರೋ ಕೆಚ್ಚಲಿನ ಭಾಗದಿಂದ ಫಸ್ಟು ಪೂರ್ತಿಯಾಗಿ ಹಾಲನ್ನ ಹೊರ ತೆಗೆದು ಬಿಡಬೇಕು. ಆ ಹಾಲನ್ನ ದೂರ ಚೆಲ್ಬೇಕು, ಹತ್ತಿರದಲ್ಲಿ ಚೆಲ್ಬಾರ್ದು. ಹಿಂಡಿನೇ ತೆಗಿಬೇಕಾಗತ್ತೆ. ಇದನ್ನ ಪ್ರತಿ 2-3 ಗಂಟೆಗೊಂದ್ಸಾರಿ ಮಾಡಲೇಬೇಕು. ಅಂದ್ರೆ ಇದು ಎಲ್ಲಿ ತನಕ ಅಂದ್ರೆ ನೀವು ಪಶುವೈದ್ಯರನ್ನ ಕರೆಸ್ಬಿಟ್ಟು ಚಿಕಿತ್ಸೆ ಕೊಡಿಸೋ ತನಕನು ನೀವು 2-3 ಗಂಟೆ ಕಾಲ ಗಂಟೆಗೊಂದ್ಸಾರಿ ಹಾಲನ್ನ ಕರಿತಾನೆ ಇರಬೇಕು. ಯಾಕಂದ್ರೆ ಅಲ್ಲಿ ಕ್ರಿಮಿಗಳು 1 ಇದ್ದಿದ್ದು 2, 2 ಇದ್ದಿದ್ದು 4 ಹೀಗೆ ಜಾಸ್ತಿ ಆಗ್ತಾ ಉಲ್ಬಣ ಆಗ್ತಾ ಹೋಗುತ್ತೆ.

ನಿಗದಿತ ಸಮಯಕ್ಕೆ ಸರಿಯಾಗಿ ಒಂದು ಅಂದರೆ ನಿಗದಿತ ವೇಳೆಲೇನೆ ಕೆಚ್ಚಲಿಂದ ಪೂರ್ತಿಯಾಗಿ ಹಾಲನ್ನು ಹಿಂಡೋ ಅಂಥ ಪದ್ಧತಿನ ರೂಢಿಸ್ಕೊಳ್ಬೇಕಾಗುತ್ತೆ. ನಾವು ಕೆಚ್ಚಲು ಮತ್ತು ಮೊಲೆ ತೊಟ್ಟುಗಳನ್ನ ಉಗುರು ಬೆಚ್ಚಗಿನ ನೀರಿನಿಂದ ತುಳಿತಾ ಬರಬೇಕು. ಮತ್ತು ಅದನ್ನು ತೊಳೆದು ಶುಭ್ರವಾದ ಒಂದು ಬಿಳಿ ಬಟ್ಟೆಯಲ್ಲಿ ಒರೆಸಿ ನಂತರ ಹಾಲನ್ನು ಕರೆಯೋ ಅಂಥದ್ದು ಮಾಡಬೇಕಾಗತ್ತೆ. ಕೈಗಳನ್ನು ಯಾವಾಗಲೂ ಸ್ವಚ್ಛವಾಗಿ ತೊಳ್ಕೊಂಡು ಹಾಲನ್ನು ಹಿಂಡಬೇಕು. ಮತ್ತು ಕೈಯಲ್ಲಿ ಉಗುರುಗಳು ಇರಬಾರದು. ಹಿಂಡಿದ ನಂತರ ರಾಸುಗಳ ಮೊಲೆ ತೊಟ್ಟುಗಳನ್ನ ಸೋಂಕು ನಿವಾರಕ ದ್ರಾವಣದಲ್ಲಿ ಅದ್ದಬೇಕು. ಅಂದರೆ ಅದು ಒಂದು 20-30 ಸೆಕೆಂಡ್ ಅದ್ದಿ ನಂತರ ಒರೆಸ್ಬಿಟ್ಟು ಹಾಲು ಹಿಂಡ್ಕೊಳ್ಬಹುದು. ಈ ಹಾಲನ್ನು ಹಿಂಡಿದ ನಂತರ ಒಂದು 20-30 ನಿಮಿಷ ಅದನ್ನು ಮಲಗೋದಕ್ಕೆ ಅಥವಾ ಕೂಡೋದಕ್ಕೆ ಬಿಡಬಾರದು. ಏನಕ್ಕೆ ಅಂದರೆ ಅದು ಮೊಲೆ ತೊಟ್ಟು ಅದು ತೆರೆದೇ ಇರುತ್ತೆ, ಒಂದು 1/2 ಗಂಟೆ ತನಕ ತೆರೆದೇ ಇರುತ್ತೆ. ಆ ಸಂದರ್ಭದಲ್ಲಿ ಕೂತ್ಕೊಳ್ತು ಅಂದರೆ ಕೆಳಗಡೆ ಇರೋ ಅಂಥ ಬ್ಯಾಕ್ಟೀರಿಯಾಗಳು, ಸೂಕ್ಷ್ಮಾಣು ಜೀವಿಗಳು ಒಳಗಡೆ ಹೋಗಿ ಮತ್ತೆ ಕೆಚ್ಚಲು ಬಾವು ಬರೋ ಅಂಥ ಸಾಧ್ಯತೆಗಳಿರುತ್ತೆ. ಅದು ಮಲಗದೇ ಇರೋ ರೀತಿ ಮಾಡಬೇಕು ಅಂದರೆ ಆ ಸಮಯದಲ್ಲಿ ಒಂದು ಸ್ವಲ್ಪ ಮೇವು ಹಾಕೋದು ಅಥವಾ ಹಿಂಡಿ ಹಾಕೋದು ಮಾಡ್ತಾ ಹೋದರೆ ಅದು ಕಡಿಮೆ ಮಾಡ್ಬೋದು. ಇನ್ನು ಕೆಚ್ಚಲು ಬೇನೆ ಪೀಡಿತ ರಾಸುಗಳನ್ನ ಬೇರ್ಪಡಿಸಿ ಅವುಗಳ ಹಾಲನ್ನು ಕೊನೆಯಲ್ಲಿ ಹಿಂಡಬೇಕು. ಫಸ್ಟು ಆರೋಗ್ಯವಂತ ರಾಸುಗಳ ಇಂದನೇ ಹಾಲು ಹಿಂಡ್ಕೊಳ್ಬೇಕು. ನಂತರ ಕೆಚ್ಚಲು ಬೇನೆ ಇರೋ ಅಂಥ ರಾಸುಗಳನ್ನ ಹಾಲು ಹಿಂಡಿ ಅದನ್ನು ಹೊರಗಡೆ ಚೆಲ್ಬಿಡಬೇಕು. ಮತ್ತು ಬೇರೆ ಬೇರೆ ಪಾತ್ರೆಗಳನ್ನೇ ಬಳಸಬೇಕಾಗತ್ತೆ. ರಾಸುವಿನ ಒಂದು ಸ್ವಸ್ಥ ಮೊಲೆಗಳಿಂದ ಹಾಲನ್ನು ಹಿಂಡಿ ತೆಗೆದಿಟ್ಕೊಂಡು ನಂತರ ಬೇನೆ ಇರೋ ಮೊಲೆಗಳಿಂದ ಹಾಲು ಹಿಂಡಿ ಹೊರಚೆಲ್ಬೇಕು. ಕೆಚ್ಚಲಿಗಾಗೋ ಯಾವುದೇ ಗಾಯನ ತಕ್ಷಣ ಔಷಧಿ ಹಾಕಿ ಅದನ್ನು ಗುಣಪಡಿಸ್ತಾ ಬರಬೇಕಾಗತ್ತೆ. ಇದು ಏನು ಅಂದರೆ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ರೈತರು ಮಾಡಬೇಕಾಗೋದು. ಎದ್ದಿದ ತಕ್ಷಣ ಒಂದು ಸರಿ ಕೊಟ್ಟಿಗೆಗೆ ಹೋಗಿ ಎಲ್ಲ ಹಸುಗಳನ್ನು ಒಂದ್ಸರಿ ನೋಡ್ಕೊಂಡು ಬರಬೇಕು. ಆಮೇಲೆ ಒಂದ್ಸರಿ ಮೈ ಮೇಲೆ ಕೈ ಆಡಿಸ್ತಾ ಬಂದು ಕೆಚ್ಚಲಿಗೂ ಒಂದ್ಸರಿ ಹಾಗೆ ಕೈ ಆಡಿಸಿದ್ರೆ ಅದು ಗಟ್ಟಿ ಇದೆ ಅಥವಾ ಹೇಗೆ ಮೃದು ಇದೆಯೋ ಗಟ್ಟಿ ಇದೆಯೋ ಎಲ್ಲ ಗೊತ್ತಾಗುತ್ತೆ. ಇದೊಂದು ಅಭ್ಯಾಸನ ರೂಢಿ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು. ಮತ್ತು ರಾಸುಗಳನ್ನ ಖರೀದಿ ಮಾಡಬೇಕಾದ್ರೆ ಪಶುವೈದ್ಯರಿಂದಲೇ ಕೆಚ್ಚಲಿನ ಸ್ಥಿತಿನ ಪರೀಕ್ಷಿಸಿಬಿಟ್ಟು ಖರೀದಿಸಬೇಕಾಗತ್ತೆ. ಆದಷ್ಟು ಗರ್ಭಾವಸ್ಥೆಯಲ್ಲಿರೋ ಅಂಥ ಹಸುಗಳನ್ನ ರೈತರು ಖರೀದಿ ಮಾಡ್ತಾ ಇರ್ತಾರೆ. ಆದರೆ ಹಾಲು ಹಿಂಡ್ತಾ ಇರೋ ಅಂಥ ಹಸುಗಳನ್ನ ಖರೀದಿ ಮಾಡಿದ್ರೆ ಅದು ಹಾಲು ಕೊಡುತ್ತೆ ಇಲ್ಲ ಅಂತ ಆ ಸಂದರ್ಭದಲ್ಲಿ ಗೊತ್ತಾಗತ್ತೆ. ಹಾಗಾಗಿ ಹಾಲು ಹಿಂಡ್ತಾ ಇರೋ ಅಂಥ ಹಸುಗಳನ್ನ ಖರೀದಿ ಮಾಡೋದು ಉತ್ತಮ ಅಂತ ಹೇಳ್ತೇವೆ. ಈಗ ಕೆಚ್ಚಲು ಬಾವು ಬಂದು ಹಸುಗೆ ಚಿಕಿತ್ಸೆ ಕೊಡಿಸ್ತಾ ಇರ್ತಾರೆ, ಎಷ್ಟು ದಿನದ ನಂತರ ಹಾಲನ್ನ ಉಪಯೋಗಿಸಬಹುದು? ಅದನ್ನು 1-3 ದಿನಗಳ ನಂತರ ಹಾಲನ್ನು ಉಪಯೋಗಿಸ್ಬೋದು. ಅಷ್ಟರಲ್ಲಿ ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾ ಎಲ್ಲ ಕಡಿಮೆ ಆಗಿರುತ್ತೆ, ರೋಗದ ಕಣಗಳು ಅದೆಲ್ಲ. ಅಂದರೆ ಒಂದು ಮ್ಯಾಕ್ಸಿಮಮ್ ಅಂದರೆ ನಾವು ಗರಿಷ್ಠವಾಗಿ 1-5 ದಿನನಾದರೂ ಕುಡಿಬಾರ್ದು. ಅಂದರೆ ಆಂಟಿಬಯೋಟಿಕ್ ವಿಡ್ರಾವಲ್ ಟೈಮ್ ಇರುತ್ತೆ ಮೇಡಮ್, ಅದು ಮುಗಿದ ಮೇಲೇ ನಾವು ಹಾಲನ್ನು ಬಳಸಬೇಕು. ಇಲ್ಲ ಅಂದರೆ ಆ ಹಾಲನ್ನು ಆ್ಯಂಟಿಬಯೋಟಿಕ್ ಇರುತ್ತೆ ಅಲ್ವಾ ಹಾಲಲ್ಲಿ, ಅದನ್ನು ನಾವುಗಳು ಕುಡಿತೀವಿ, ಅವಾಗ ನಮ್ಮಲ್ಲಿ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬೆಳ್ಕೊತ ಹೋಗುತ್ತೆ. ಹಾಗಾಗಿ ಅದನ್ನು ನಾವು ಬಳಸಬಾರ್ದು. 1-5 ದಿನ ಬಿಟ್ಟು ಉಪಯೋಗಿಸೋದೇ ಒಳ್ಳೆಯದು. ಮ್ಯಾಕ್ಸಿಮಮ್ 7 ದಿನಗಳಾದ್ರೂ ಒಂದೊಂದು ಆ್ಯಂಟಿಬಯೋಟಿಕ್ ಪ್ರತಿಜೀವಕಗಳಿಗೆ ಒಂದೊಂದು ವಿಡ್ರಾವಲ್ ಟೈಮ್ ಇದೆ. ಅಲ್ಲಿ ತನಕನೂ ಅದು ಕೆಚ್ಚಲಲ್ಲಿ ಬರುತ್ತೆ, ಇಂಥದ್ದಕ್ಕೆ ಇಂತಷ್ಟು ದಿನಗಳು ಅಂತ ಒಂದು ಸಂಶೋಧನೆ ಮೂಲಕ ಗೊತ್ತಾಗಿದೆ. ಅಷ್ಟು ದಿನಗಳು ಬಳಸು, ನಾವು ಇವಾಗ ಯಾವುದು ಚಿಕಿತ್ಸೆ ಮಾಡ್ತೀವಿ ಅದಕ್ಕೆ ಇಷ್ಟು ದಿನಗಳು ಕೊಡಬಾರ್ದು. ಅಷ್ಟು ದಿನಗಳನ್ನ ಮಾತ್ರ ಚೆಲ್ಬಿಟ್ಟು ಮತ್ತೆ ಬಳಸಬಹುದು. ಈ ಹಾಲು ಹಿಂಡೋ ಯಂತ್ರನ ಬಳಸೋದ್ರಿಂದ ಕೆಚ್ಚಲು ಬೇನೆನ ತಡಿಬಹುದು. ಮತ್ತೆ ಈ ಹಾಲು ಹಿಂಡೋ ಯಂತ್ರದ ಕಪ್ಪನ್ನ ಒಂದು ಹಸುವಿನಿಂದ ಇನ್ನೊಂದು ಹಸುವಿನ ಕೆಚ್ಚಲಿಗೆ ಜೋಡಿಸೋ ಮೊದಲು ಅವುಗಳನ್ನ ಸ್ವಚ್ಛವಾಗಿ ಸೋಂಕು ನಿವಾರಕ ದ್ರಾವಣದಲ್ಲಿ ತೊಳೆದ್ಬಿಟ್ಟು ಬಳಸಬೇಕಾಗತ್ತೆ. ಆಮೇಲೆ ಈ ಹಾಲು ಕರೆಯೋ ಪದ್ಧತಿನ ಪೂರ್ಣ ಮುಷ್ಟಿ ಪದ್ಧತಿಯಿಂದ ಕರೆಯೋದ್ರಿಂದ ಕೂಡ ಈ ಕೆಚ್ಚಲು ಬೇನೆ ಬರೋದನ್ನ ಕಡಿಮೆ ಮಾಡ್ಬೋದು. ಅಂದರೆ ಈ ಒಂದು ಅಭ್ಯಾಸನ ಇಟ್ಕೊಳ್ಬೇಕಾಗತ್ತೆ. ಹಾಲು ಕರೆಯೋದಕ್ಕೆ ಮುಂಚೆ ಮತ್ತು ನಂತರ ಅನುಸರಿಸಬೇಕಾದ ಒಂದು ಪಂಚಸೂತ್ರಗಳಿದೆ. ಅದು ಏನಂದರೆ ಮೊದಲಿಗೆ ಕೆಚ್ಚಲನ್ನು ಬೆಚ್ಚಗಿನ ನೀರಿನಿಂದ ತೊಳೆದ್ಬಿಟ್ಟು ಮತ್ತು ಸೋಂಕು ನಿವಾರಕ ದ್ರಾವಣದಲ್ಲಿ 20-30 ಸೆಕೆಂಡ್ ಅದ್ದಿ ನಂತರ ಒಂದು ಬಿಳಿ ಬಟ್ಟೆಯಿಂದ ಒರೆಸ್ಬಿಟ್ಟು ಹಾಲನ್ನು ಪ್ರತಿಯೊಂದು ಮೊಲೆಯಿಂದನೂ ಹಾಲನ್ನು ಹಿಂಡ್ಬಿಟ್ಟು ಅದರ ಸಹಜತೆ ಪರೀಕ್ಷೆನ ಮಾಡಬೇಕಾಗತ್ತೆ. ಅಂದರೆ ಅದು ಚೆನ್ನಾಗಿದೆಯೋ ಅಥವಾ ಇಲ್ವೋ ಅಂತ. ಅಂದು ಚೆನ್ನಾಗಿತ್ತು ಅಂತ ಅಂದರೆ ಆ ಕೆಚ್ಚಲಿಂದ ಮಾತ್ರ ಹಾಲನ್ನು ಹಿಂಡ್ಕೊಂಡು ನಂತರ ಚೆನ್ನಾಗಿರಲಿಲ್ಲ ಅಂದರೆ ಅದು ಸಪರೇಟ್, ಅದು ಮುಟ್ಟಕ್ಕೆ ಹೋಗಬಾರ್ದು. ನಂತರ ಸೋಂಕು ನಿವಾರಕದಲ್ಲಿ ತೊಳೆದು ಒರೆಸಿ ಆರ್ಬಿಡ್ಬೇಕು. ಇದು ಹಾಲು ಕರೆಯೋದಕ್ಕೂ ಮುಂಚೆ ಮತ್ತೆ ನಂತರ ಪಾಲಿಸಬೇಕಾಗಿರೋಂಥ ಈ ಪಂಚಸೂತ್ರಗಳು. ಅಷ್ಟೇ ಅಲ್ಲದೆ ಈ ರಬ್ಬರ್ ಮ್ಯಾಟ್ಗಳು ಬರುತ್ತೆ, ಕೌ ಮ್ಯಾಟ್ಸ್, ಅವುಗಳನ್ನ ಬಳಸೋದ್ರಿಂದ ಸಗಣಿ ಅಥವಾ ಗಂಜಲನ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅಂದ್ರೆ ಆ ಮ್ಯಾಟ್ ಹಾಕಿರೋದನ್ನ ಸರಾಗವಾಗಿ ಹರ್ಕೊಂಡು ಹೋಗುತ್ತೆ, ಮತ್ತೆ ಜಾರೋದಿಲ್ಲ, ಹಸು ಕೂಡ ಜಾರೋದಿಲ್ಲ, ಅದೆಲ್ಲ ಉಪಯೋಗ ಆಗುತ್ತೆ. ಹಸು ಕರು ಹಾಕಿದ ಜಾಗದಿಂದ ತಕ್ಷಣನೇ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡೋದು ಉತ್ತಮ. ಮತ್ತೆ ಕಾಂಕ್ರೀಟ್ ನೆಲದ ಮೇಲೆ ಒಂದ್ ಸ್ವಲ್ಪ ಒಣ ಹುಲ್ಲನ್ನ ಹಾಕಿ ಅದಕ್ಕೆ ಮೃದುವಾಗಿರ್ಬೇಕು ಮಲಗೋದಕ್ಕೆ ಜಾಗ, ಮೆತ್ತಗಿರುತ್ತೆ ಅದು. ಇಲ್ಲ ಅಂದ್ರೆ ರಬ್ಬರ್ ಮ್ಯಾಟ್ ಬಳಸೋದ್ರಿಂದ ಅದು ತುಂಬಾ ಉತ್ತಮ, ಒಳ್ಳೇದು, ಕೆಚ್ಚಲಿಗೂ ನೋವು ಕೂಡ ಆಗೋದಿಲ್ಲ. ಇನ್ನೊಂದೇನು ಅಂದ್ರೆ ಈ ರೈತರು 7 ತಿಂಗಳು ಗರ್ಭ ಧರಿಸಿರೋ ಅಂತ ರಾಸುಗಳನ್ನ ಹಾಲು ಬತ್ತಿಸ್ತಾರೆ, ಅಂದ್ರೆ ಹಾಲು ಕರಿಯಕ್ ಹೋಗಲ್ಲ, ಸ್ವಲ್ಪ ವಿಶ್ರಾಂತಿ ಕೊಡ್ತಾರೆ. ಆದ್ರೂ ಕೆಲವೊಂದ್ಸರಿ ಏನ್ ಮಾಡ್ತಾರೆ, ಅದರಲ್ಲಿ ಹಾಲು ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ ಹಾಲು ಹಿಂಡುತ್ತಾರೆ ಕೆಲವೊಂದ್ಸಾರಿ ಆ 2 ತಿಂಗಳಲ್ಲಿ, 7-9 ತಿಂಗಳು. ಈ ಒಂದು ಪೀರಿಯಡ್ ಅಲ್ಲಿ ಸಮಯದಲ್ಲಿ ಕೆಚ್ಚಲಿನಲ್ಲಿ ಒಂದು ಅಂಟು ದ್ರಾವಣ ಉತ್ಪತ್ತಿಯಾಗಿ ಶೇಖರಣೆ ಆಗ್ತಾ ಹೋಗುತ್ತೆ. ಅದು ಏನಂದ್ರೆ ಈ ಸೂಕ್ಷ್ಮಾಣು ಜೀವಿಗಳು ಒಳಗಡೆ ಕೆಚ್ಚಲು ಒಳಗಡೆ ಹೋಗೋದನ್ನ ನೈಸರ್ಗಿಕವಾಗಿ ರಕ್ಷಣಾ ಕವಚ ಅಂತಾನೆ ಇದನ್ನ ಕರಿಬಹುದಾಗತ್ತೆ. ಅದರಿಂದ ಆ ಒಂದು ರೂಢಿನ ತಪ್ಪಿಸ್ಕೊಳ್ಬೇಕು. ಇವರು ಅದು ಹಿಂಡ ತಕ್ಷಣ ಆ ದ್ರವ ಈಚೆ ಬಂದ್ಬಿಡತ್ತೆ, ಅದರಿಂದ ಇವರು ಆ ಸಮಯದಲ್ಲಿ ಅದನ್ನ ಮಾಡದೇ ಇರೋದೇ ಒಳ್ಳೇದು. ಒಳ್ಳೇದು. ಮತ್ತೆ ಸಮತೋಲನ ಆಹಾರ ಕೊಡಬೇಕು. ಸಮತೋಲನ ಆಹಾರದಲ್ಲಿ ವಿಟಮಿನ್ ಇ ಮತ್ತೆ ಸೆಲೆನಿಯಂ ಇರೋ ಅಂತೆ ಖನಿಜಾಂಶ ಪದಾರ್ಥಗಳು ಇರಬೇಕಾಗತ್ತೆ. ಇಂಥ ಆಹಾರನ ಕೊಟ್ರೆ ಈ ಕೆಚ್ಚಲು ಬಾವು ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ರೋಗ ಕಂಡಿದ ತಕ್ಷಣನೇ ಪಶುವೈದ್ಯರಿಂದ ಚಿಕಿತ್ಸೆ ಕೊಡಿಸೋದು ತುಂಬಾ ಒಳ್ಳೇದು. ಮತ್ತೆ ದೊಡ್ಡ ದೊಡ್ಡ ಡೈರಿ ಫಾರ್ಮ್ಗಳಲ್ಲಿ ಕರುಗಳಿಗೆ ಹಾಲನ್ನ ಬಕೆಟ್ನಲ್ಲಿ ಕುಡಿಸೋ ಪದ್ಧತಿ ಅನುಸರಿಸ್ತಾರೆ. ಇದರಿಂದನೂ ಕೂಡ ಕೆಚ್ಚಲು ಬಾವು ಕಡಿಮೆ ಪ್ರಮಾಣದಲ್ಲಿ ಕಂಡು ಬರುತ್ತೆ. ಅಂದ್ರೆ ಕರುನೇ ಕೆಚ್ಚಲಿಗೆ ಬಾಯಿ ಹಾಕೋದಕ್ಕಿಂತ ಕರೆದು ಬಕೆಟ್ ಅಲ್ಲಿ ಹಿಂಡ್ಕೊಂಡು ಆಮೇಲೆ ಬೆರಳಿಟ್ಟು ಹಾಲನ್ನ ಕೂಡಿಸೋದು, ಅದರಿಂದ ಕರು ಕೆಚ್ಚಲನ್ನ ಮುಟ್ಟಕ್ಕೆ ಸಾಧ್ಯ ಇರೋದಿಲ್ಲ, ಗಾಯ ಎಲ್ಲ ಆಗೋದು ತಪ್ಪತ್ತೆ. ಒಟ್ಟಾರೆ ಹೇಳೋದಾದ್ರೆ ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡಬೇಕಾಗತ್ತೆ. ರಾಸುಗಳು ಕೊಟ್ಟಿಗೆ ಹಾಲು ಹಿಂಡೋ ವ್ಯಕ್ತಿ ಮತ್ತೆ ಹಾಲು ಹಿಂಡೋದಕ್ಕೆ ಬಳಸುವಂತ ಯಂತ್ರ ಇರ್ಬೋದು ಅಥವಾ ಪಾತ್ರೆ ಇರ್ಬೋದು ಸ್ವಚ್ಛವಾಗಿತ್ತು ಅಂದ್ರೆ ರಾಸುಗಳದ್ದು ಆರೋಗ್ಯ ಮತ್ತೆ ಹಾಲು ಉತ್ಪಾದನೆಯಲ್ಲೂ ಕೂಡ ಸುಧಾರಣೆ ಆಗುತ್ತೆ. ಹಾಗೆ ಕೆಚ್ಚಲು ಬಾವು ಹರಡುವಿಕೆ ಕೂಡ ನಿಯಂತ್ರಣವಾಗಿ ಹೈನುಗಾರರಿಗೆ ಆರ್ಥಿಕ ಲಾಭ ಹೆಚ್ಚಾಗುತ್ತೆ. ಅಲ್ಲದೆ ಇದರಿಂದ ಶುದ್ಧ ಹಾಲಿನ ಉತ್ಪಾದನೆಗೂ ಕೂಡ ಪೂರಕವಾಗುತ್ತೆ. ರೈತ ಬಾಂಧವರೇ ಗಮನಿಸಿ, ಇದೇ ತಿಂಗಳ 4ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30 ಮೈಸೂರಿನ ಇಲವಾಲದ ಬಳಿ ಇರುವ ಯಲಚಹಳ್ಳಿ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಬಾಳೆ ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನಗಳನ್ನು ಕುರಿತ ತರಬೇತಿ ಕಾರ್ಯಕ್ರಮವನ್ನು ರೈತರಿಗೆ ಆಯೋಜಿಸಲಾಗಿದೆ. ಗುಣಮಟ್ಟದ ಉತ್ಪಾದನೆ, ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಎದುರಿಸುವ ಹಲವಾರು ಸಮಸ್ಯೆ ಮತ್ತು ಅದರ ಪರಿಹಾರ ಕುರಿತು ನುರಿತ ವಿಜ್ಞಾನಿಗಳು ಹಾಗೂ ಅನುಭವಿ ಕೃಷಿಕರು ಮಾಹಿತಿ ನೀಡಲಿದ್ದಾರೆ. ಆಸಕ್ತ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 8147952226. ಈ ಕಾರ್ಯಕ್ರಮನ ನಮ್ಮ ರೈತರು ಕೇಳ್ತಾ ಇರ್ತಾರೆ, ಅವ್ರ ಮನಸ್ಸಲ್ಲಿ ಇನ್ನೂ ಅನೇಕ ಪ್ರಶ್ನೆಗಳಿರಬಹುದು. ಮೇಡಮ್, ಅವರು ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂದ್ರೆ ನಿಮ್ಮ ಮೊಬೈಲ್ ಸಂಖ್ಯೆನ 3 ಸತಿ ಕನ್ನಡದಲ್ಲಿ ಹೇಳ್ಬಿಡಿ. 8971192509 8971192509 ಇನ್ನೊಂದ್ಸತಿ ಹೇಳಿ ಮೇಡಮ್. 8971192509 ಒಳ್ಳೆಯದು ಡಾಕ್ಟರ್ ST ಸವಿತಾ ಅವರೇ, ಇದುವರೆಗೂ ಹೈನು ರಾಸುಗಳಲ್ಲಿ ಕಂಡುಬರುವಂತಹ ಕೆಚ್ಚಲು ಬಾವು ಮತ್ತು ಅದರ ನಿರ್ವಹಣೆ ಹೇಗೆ, ರೈತರು ಯಾವ್ಯಾವ ರೀತಿ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಮಾಹಿತಿ ಮಾಡಿಕೊಟ್ರಿ. ಎಲ್ಲ ರೈತರಿಗೂ ಇದರಿಂದ ಬಹಳ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇದನ್ನೆಲ್ಲ ತಿಳಿಸ್ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ.